इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है। इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है। पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है। इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है। इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ರೈತ ಬಾಂಧವರೇ, ಈಗ ಕೇಳೋಣ ನುಗ್ಗೆ ಬೇಸಾಯ ಕುರಿತು ಪ್ರಭುರಾಜ ಡಿ ಹಾಲಕೇರಿ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಯಲಬುರ್ಗಾ ತಾಲೂಕು ಸಿರೂರು ಗ್ರಾಮದ ಪ್ರಭುರಾಜ ದೇವೇಂದ್ರಗೌಡ ಹಾಲಕೇರಿಯವರಿದ್ದಾರೆ. ಸುಮಾರು 11 ಎಕರೆ ಸ್ವಂತ ಜಮೀನು ಹೊಂದಿದ್ದು, ಅದರಲ್ಲಿ 4 ಎಕರೆ ನುಗ್ಗೆ ಬೇಸಾಯವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ನುಗ್ಗೆ ಬೇಸಾಯದ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಪ್ರಭುರಾಜ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ನುಗ್ಗೆ ಬೇಸಾಯ ಮಾಡಬೇಕು ಅಂತೇಳಿ ತಮಗೆ ಅನಿಸಿದ್ದು ಯಾವಾಗ ಮತ್ತು ಯಾವ ರೀತಿ ತಮ್ಮ ಈ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದ್ರಿ ನೀವು? ಸರ್, ನಾನು ನಮ್ಮ ದೋಸ್ತರು ನಜೀರ್ ಸಾಬ್ರ ಅಂತ ಇದ್ದಾರೆ ಸರ, ಕುಷ್ಟಗಿ ತಾಲೂಕು ಸರ್, ನಮ್ಮ ಸಾಗರದವ್ರ. ಅವರು ನನಗೆ 4 ಎಕರೆ ನುಗ್ಗೆ ಮಾಡಿಸಿ ಡ್ರಿಪ್ ಮಾಡಿಸೀನಿ ಸರ್. ನಾನು ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೀನಿ ಸರ್, 1 ಎಕರೆಗೆ 1 ಗಾಡಿ. ಆಮೇಲೆ ಬೀಜ ಅವರ ಕೊಡಿಸಿದ್ರು ಸರ್, PKM1 ಅಂತ ವೆರೈಟಿ. ಆ PKM1 ಅಂತ ವೆರೈಟಿನ ಹೋದ ವರ್ಷ ನಾನು 1 ಎಕರೆಗೆ 1 ಲಕ್ಷದಂತ ಖರ್ಚು ಎಲ್ಲ ತೆಗೆದು 1 ಎಕರೆಗೆ 1 ಲಕ್ಷ ರೂಪಾಯಿ ನಾವು ಆದಾಯ ಮಾಡಿದ್ದೇವೆ ಸರ್. 1 ಎಕರೆಗೆ 1 ಲಕ್ಷ ರೂಪಾಯಿ, ನಿವ್ವಳ ಲಾಭ ಆಯಿತು ನಿಮಗೆ. ಸುಮಾರು 4 ಎಕರೆ ಅಂದರೆ ಸರಿ ಸುಮಾರು 4 ಲಕ್ಷ ರೂಪಾಯಿ ತಮಗೆ ಲಾಭ ಆಗಿದೆ. ಆದರೆ ಈ 4 ಎಕರೆ ಬೇಸಾಯ ಮಾಡಲಿಕ್ಕೆ, ಅಂದರೆ ಈ ನುಗ್ಗೆ ಬೆಳೆ ಬೇಸಾಯವನ್ನು ಶುರು ಮಾಡಲಿಕ್ಕೆ ನಿಮಗೆ ಎಷ್ಟು ಖರ್ಚು ಬಂದಿತ್ತು? ಸರ, ನುಗ್ಗೆ ಇದಕ್ಕೆ ಬೀಜಕ್ಕೆ 2,000 ರೂಪಾಯಿ 1 ಕೆಜಿ ಸರ. ಆಮೇಲೆ ಅದಕ್ಕೆ ಡ್ರಿಪ್ ಗಿಪ್ಪು ಎಲ್ಲ ಅಳವಡಿಸೋಕ್ಕೆ ಅವೆಲ್ಲ ಸರ್ಕಾರದಿಂದ ಸಹಾಯಧನ ತೊಗೊಂಡಿವಿ ಸರ್, ತೋಟಗಾರಿಕೆ ಇಲಾಖೆದಿಂದ. ಅದಕ್ಕೆ ಮಾಡ್ಕೊಂಡು 1 ಎಕರೆಗೆ 5,000-6,000 ರೂಪಾಯಿ ಖರ್ಚು ಬರುತ್ತೆ ಸರ್. ಆಮೇಲೆ ಈ ನುಗ್ಗೆ ಉತ್ಪಾದನೆ ಶುರು ಆದದ್ದು ಎಷ್ಟು ವರ್ಷದ ನಂತರ? ಸರ್, ನುಗ್ಗೆ ಬೀಜ ನಾಟಿ ಮಾಡಿ ನಾವು 6 ತಿಂಗಳಿಗೆ ನಮ್ಗೆ ಫಸಲು ಚಲೋ ಆಗುತ್ತೆ ಸರ್. ಅದು 6 ತಿಂಗಳಿಗೆ, 6 ತಿಂಗಳಿಂದ 3 ತಿಂಗಳು, ನೆಕ್ಸ್ಟ್ 3 ತಿಂಗಳ ತನಕ ಬರ್ತದೆ ಸರ್. ಅದು 3 ತಿಂಗಳಿಂದ ಅದನ್ನು ನಾವು ಬೆಳಗಾವಿ ಹೈದ್ರಾಬಾದ್ ಕಳಿಸಿವ್ರಿ ಸರ್ ಮಾಲೆಲ್ಲ. ಸ್ಟಾರ್ಟಿಂಗ್ 7,500 ರೂಪಾಯಿ ಕ್ವಿಂಟಲ್ ಇದ್ದ ಹಿಡಿದು 2,200 ರೂಪಾಯಿ ತನಕ ಕಳಿಸಿವಿ ಸರ್ ನಾವು. 1 ಎಕರೆಗೆ ಖರ್ಚು ಗಿರ್ಚು ಎಲ್ಲ ಗಾಡಿ ಬಾಡಿಗೆ ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಉಳಿದ ಸರ್. ಹೋದ ಸಲ 4 ಲಕ್ಷ ರೂಪಾಯಿ ಉಳಿಸಿವಿ 4 ಎಕರೆಗೆ. ಒಟ್ಟಾರೆ ಈ ನುಗ್ಗೆ ಬೇಸಾಯ ಮಾಡೋದ್ರಿಂದ ತಮಗೆ ತೃಪ್ತಿ ಸಿಕ್ಕಿದೆ ಅಂತೀರಿ? ಏ, ತೃಪ್ತಿ ಸಿಕ್ಕಿದೆ ಸರ್ ನಮ್ಗೆ. ನುಗ್ಗೆಲಿಂದ ಲಾಭ ಅನಿಸಿದೆ ಸರ್. ಈ ವರ್ಷ ನೆಕ್ಸ್ಟ್ ಇಯರ್ ಈಗ ಬಿಟ್ಟಿವಿ ಸರ್ ಕ್ರಾಪ್ಟ್ಗೆ. ಈಗ ಚಲೋ ಆಯ್ತು ಸರ್, ಈಗೆಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಚಲೋ ಆಗ್ಬೋದು ಈ ವರ್ಷ. ಈ ನುಗ್ಗೆ ಬೆಳೆ ಬೇಸಾಯ ಮಾಡಬೇಕು ಅಂತೇಳಿ ನಿರ್ಧಾರ ತೊಗೊಂಡ ಮೇಲೆ ಅದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿ ಇದನ್ನೆಲ್ಲ ಎಲ್ಲಿಂದ ಪಡ್ಕೊಂಡ್ರಿ? ಮತ್ತು ಈಗ ಅವುಗಳನ್ನು ಬರೀ ಸಾಗುವಳಿ ಮಾಡೋದಷ್ಟೆಲ್ಲ, ಅವನ್ನ ನಿರಂತರವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ ಯಾವುದೇ ಕೃಷಿ ಚಟುವಟಿಕೆ ಇರಲಿ. ಈ ನುಗ್ಗೆ ಗಿಡಗಳನ್ನು ನಿರ್ವಹಣೆ ಮಾಡೋದು ಇದೆಲ್ಲದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ನೀವು ಎಲ್ಲಿಂದ ಪಡ್ಕೊಂಡ್ರಿ ಮತ್ತು ಅದರ ಅನುಭವವನ್ನು ಹೇಳಿಕ್ ಸಾಧ್ಯ ಇದನ್ನು? ಸರ್, ನಾವು ಇಲ್ಲಿ ಕೊಪ್ಪಳ AAC ಅವರಿಂದ ನಾವು ತಾಂತ್ರಿಕ ಸಲಹೆ ಅಂತ ಸರ್, ಯಾವ ಔಷಧ ಹೊಡಿಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು, ಕಟಿಂಗ್ ಮಾಡಬೇಕು, ಅವನ್ನೆಲ್ಲ ಇಲ್ಲೇ ನಮ್ಮದು AACC ಕೃಷಿ ಇಲಾಖೆ ಕೊಪ್ಪಳ MP ಪಾಟೀಲ್ ಸರ್ಲಿಂದ ತಿಳ್ಕೊಂಡ್ವಿ ಸರ್. ಅವರಿಂದ ಎಲ್ಲ ಮಾಹಿತಿ ಪಡ್ಕೊಂಡು ಆಯಾ ಸಮಯದಲ್ಲಿ ಎಲ್ಲ ರೀತಿಯ ನಿರ್ವಹಣೆಯನ್ನು ಮಾಡಿಕೊಂಡು ಬಂದ್ರಿ. ಹೀಗಾಗಿ ನುಗ್ಗೆ ತಮ್ಮ ಕೈ ಹಿಡಿದಿದೆ. ಆಮೇಲೆ ಈ 11 ಎಕರೆ ಜಮೀನೊಳಗೆ 4 ಎಕರೆ ನುಗ್ಗೆ ಬೇಸಾಯ ತಾವಂತೂ ಮಾಡ್ತಾ ಇದ್ರಿ, ಉಳಿದ ಜಮೀನಲ್ಲಿ ಏನೇನು ಮಾಡ್ತಾ ಇದ್ರಿ ಪ್ರಭುರಾಜ್? 1 ಎಕ್ಟರ್ ದ್ರಾಕ್ಷಿ ಹಚ್ಚಿವಿ ಸರ, ಉಳಿದದ್ದು ಮೆಕ್ಕೆಜೋಳ ಹಾಕಿವಿ ಸರ. ಆಮೇಲೆ 4 ಎಕರೆದಾಗ ನುಗ್ಗೆ ಸರ, ಇವಿಷ್ಟು ಮಾಡ್ಕೊಂಡು ತೊಂಟ್ರಿ. ಅವನು ದ್ರಾಕ್ಷಿ ಏನೈತಲ್ಲ, ಈ ವರ್ಷ ಫಸ್ಟ್ ಹಾಕಿನಿ ಸರ, ನೆಕ್ಸ್ಟ್ ವರ್ಷ ಅದು ಹಣ್ಣಿಗೆ ಬಿಡ್ತೀವಿ ಸರ. ಈ ದ್ರಾಕ್ಷಿ ಹಾಕಬೇಕು ಅಂತೇಳಿ ಹೆಂಗೆ ಆಲೋಚನೆ ಬಂತು? ಇದ್ರ ಹಿಂದೆ ಏನಾದರೂ ವಿಶೇಷ ಗುರಿ ಏನಾದರೂ ಇತ್ತ? ಮತ್ತು ಅದಕ್ಕೆ ಏನಾದರೂ ಪೂರ್ವ ತಯಾರಿ ಮಾಡ್ಕೊಂಡಿದ್ರು ಹಾಗೆ? ಇಲ್ಲ ಸರ್, ನಮ್ಮ ಭೂಮಿ ನೋಡಿ MB ಪಾಟೀಲ್ ಸರ್ ನಮ್ಮ ಜಮೀನಿಗೆ ಬಂದಿದ್ರು. ಅವರು ಇದಕ್ಕೆಲ್ಲ ಈ ಕಡೆ ಯಲಬುರ್ಗ ತಾಲೂಕಿನಲ್ಲಿ ಸ್ವಲ್ಪ ದ್ರಾಕ್ಷಿ ಬೆಳೆದಿದ್ರು ಸರ್, ಅದಕ್ಕೆ ನಿಮ್ಮ ಹೊಲಕ್ಕೆ ದ್ರಾಕ್ಷಿ ಸೂಟ್ ಆಗುತ್ತೆ, ದ್ರಾಕ್ಷಿ ಹಾಕಂದ್ರಿ. ಹಾಗಾಗಿ ಅವ್ರ ಮಾಹಿತಿ ಪ್ರಕಾರ ನಾವು ದ್ರಾಕ್ಷಿ ಹಾಕಿದ್ರಿ. ದ್ರಾಕ್ಷಿ ಹಾಕಲಿಕ್ಕೆ ಏನೇನು ತಯಾರಿ ಮಾಡ್ಕೊಂಡ್ರಿ ಸರ್? ಹೊಲ ಉಳುಮೆ ಮಾಡಿದ್ವಿ ಸರ್, 1 ಎಕರೆಗೆ 1-4 ಟ್ರಿಪ್ ಸಗಣಿ ಗೊಬ್ಬರ ಹಾಕಿ, ಆಮೇಲೆ ತೋಟಗಾರಿಕೆ ಯಲಬುರ್ಗ ಇವ್ರದಿಂದ ಅಗಿ ಕೊಟ್ಟರು ಸರ್. ಅವರು ಅವ್ರನ್ನ ಪ್ಲಾಂಟೇಷನ್ ಮಾಡಿ ಈಗ ಕೊಂಬ ಗಿಂಬ ಹಾಕಿ ತಂತಿ ಹೆಣಿಬೇಕು ಸರ್. ಈಗ ಅದಕ್ಕೆ ಅಷ್ಟೇ. ಸೊ ಆ ಹಂತದಲ್ಲಿ ಇದೆ. ಸುಮಾರು ಎಷ್ಟು ವರ್ಷಗಳ ನಂತರ ನಿಮಗೆ ದ್ರಾಕ್ಷಿ ಪೀಕ್ ಬರಲಿಕ್ಕೆ ಸಾಧ್ಯ ಇದೆ ಅಂತೀರಿ? ಸರ್ 2 ವರ್ಷ ರೀ, 1 ವರ್ಷ ನೆಲ ಬೆಳೆಸ್ಬೇಕು ಸರ್, 2ನೇ ವರ್ಷಕ್ಕೆ ಕಡ್ಡಿ ಮುಂದೆ ಕಟಿಂಗ್ ಮಾಡಿಸಿ 2ನೇ ವರ್ಷಕ್ಕೆ ಕ್ರಾಪ್ ಚಾಲು ಹೋಗುತ್ತೆ ಸರ್ ಅದು. ಮತ್ತೆ ಈ ದ್ರಾಕ್ಷಿ ಬೆಳೆಯ ನಿರ್ವಹಣೆ ಹೆಂಗೆ ಅಂತೀರಿ ನೀವು, ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕಾಗ್ತದೆ? ಅದಕ್ಕೆ ಸರ್ 1ನೇ ವರ್ಷ ಅದನ್ನೇನಿಲ್ಲ ರೀ, ಅದನ್ನು ಬೆಳೆಸೋದು ಸರ್. 2ನೇ ವರ್ಷ ಅದಕ್ಕೆ ಕೊಂಬ ಗಿಂಬ ತಂತಿ ಗಿಂತಿ ಎಲ್ಲ ಹಾಕಿ ಆಮೇಲೆ ಅದಕ್ಕೆ ಕಡ್ಡಿ ಕಟಿಂಗ್ ಮಾಡಿದ್ದು, ಬೇರೆ ಇದು ವೆರೈಟಿದು ಕಡ್ಡಿ ಹಚ್ಚಿ ಹೂಗೆ ಬಿಡೋದು ಸರ್, ಹಣ್ಣಿಗೆ ಬಿಡೋದು ಮತ್ತೆ 2ನೇ ವರ್ಷ. ಈ ಬೆಳವಣಿಗೆ ಹಂತದಲ್ಲಿರುವ ದ್ರಾಕ್ಷಿ ಕಡ್ಡಿಗಳಿಗೆ ಏನಾದರೂ ಪೋಷಕಾಂಶಗಳನ್ನು ನೀಡೋದಾಗಲಿ, ಗೊಬ್ಬರವನ್ನು ನೀಡೋದಾಗಲಿ, ಅಥವಾ ನೀರಿನ ಬಳಕೆ ಯಾವ ರೀತಿ? ಸರ್ ನಾವು ಡ್ರಿಪ್ ಅಳವಡಿಸ್ಕೊಂಡಿವಿ ರೀ, 2 ಎಕರೆಗೆ ಡ್ರಿಪ್ ಅಳವಡಿಸ್ಕೊಂಡು ಈಗ ಡ್ರಿಪ್ಪಿನ ಮೂಲಕ ಅವು 19 ಹಾಲು ಆಮೇಲೆ ಅವು ಸಿ ಎನ್ನಾಗಿ ಏನೋ ಎಲ್ಲ ಡ್ರಿಪ್ ಮುಖಾಂತರ ನಾವು ಗೊಬ್ಬರ ಕಳಿಸ್ತೀವಿ ಸರ್. ಇವಾಗ ಈ ನುಗ್ಗೆ ಬೆಳೆ ಬೇಸಾಯ ಶುರು ಮಾಡಿದ್ರಿ ಒಂದಿಷ್ಟು ವರ್ಷಗಳ ಹಿಂದೆ, ಈಗ ದ್ರಾಕ್ಷಿ ಬೆಳಿಬೇಕು ಅಂತ ಆಲೋಚನೆ ಮಾಡಿದ್ರಿ. ಆ ಮುಂಚೆ ನಿಮ್ಮ ಕೃಷಿ ಚಟುವಟಿಕೆ ಯಾವ ಥರ ಇತ್ತು? ಈ ನುಗ್ಗೆ ಬೆಳೆ ಬೇಸಾಯ ಏನು ಶುರು ಮಾಡಿದ್ರಲ್ಲ, ಆ ನಂತರ ಆರ್ಥಿಕವಾಗಿ ನಿಮ್ಮ ಜೀವನದೊಳಗೆ ಏನೇನು ಬದಲಾವಣೆ ಬಂತು, ಅದ್ರ ಬಗ್ಗೆ ಹೇಳಿಕ್ಕೆ ಸಾಧ್ಯ ಇದೆಯಾ ಪ್ರಭುರಾಜ್? ಅದ ಸರ್, ಮೊದಲು ನಾವು ಸೂರ್ಯಪಾನ ಮೆಕ್ಕೆಜೋಳ ಇವನ್ನೆಲ್ಲ ಹಾಕ್ತಿದ್ವಿ ಸರ್. ಇವು ರೋಗ ಈಗ ಎಲ್ಲ ಬಿದ್ದಮೇಲೆ ಈಗೆಲ್ಲ ನುಗ್ಗಿ ಪ್ಲಾಂಟೇಷನ್ ಮಾಡಿದ್ವಿ ಸರ್. ಆಮೇಲೆ ದ್ರಾಕ್ಷಿ ಮಾಡಿದ್ವಿ, ತೋಟಗಾರಿಕೆಯಲ್ಲಿದ್ದ ಒಂದು ಸ್ವಲ್ಪ ಏನೋ ಲೆಕ್ಕ ಇದಾಗಿತ್ತಂಥೇಳಿ ತೋಟಗಾರಿಕೆ ಬೆಳೆಗೆ ಬಂದಿವಿ ಸರ್ ನಾವು. ಈಗ ಬಹಳಷ್ಟು ರೈತರು ಏನು ಮಾಡ್ತಾರೆ, ಒಂದೇ ಬೆಳೆ ಬೆಳೀತಾ ಹೋಗ್ತಿರ್ತಾರೆ, ಹೀಗಾಗಿ ಒಂದೊಂದು ಸರಿ ನಷ್ಟ ಆದರೆ ಪೂರ್ತಿಯಾಗಿ ಅವರ ಕೈ ಕೊಟ್ಕೊಂಡು ಕೂತ್ಕೋಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಈ ಥರದ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಬಹುದಂತೀರಿ ತಮ್ಮ ಅನುಭವದ ಪ್ರಕಾರ? ಸರ್ ಬೇರೆ ಬೇರೆ ಬೆಳೆ ಬೆಳೆಯಲಿದ್ದ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಆಮೇಲೆ ಒಂದೊಂದು ಕ್ರಾಪ್ ರೀ ಸರ್, 1-3 ತಿಂಗಳು ನುಗ್ಗಿ ಬರ್ತೈತಿ, 1-3 ತಿಂಗಳು ದ್ರಾಕ್ಷಿ ಬರ್ತೈತಿ, 1 ತಿಂಗಳ ಮೆಕ್ಕೆಜೋಳದ ಬರ್ತದೆ, ಸೀಸನ್ ವೈಸ್ ಇವನು ಮಾಡ್ಕೊಂತ ಹೋಗೋ ಸರ್. ಈ ಒಂದಕ್ಕೊಂದು ಕ್ರಾಪ್ ಮಾಡಿದ್ದ ಅನುಕೂಲ ಆಗುತ್ತೆ ಅಂತಾರೆ. ಆಮೇಲೆ ಯಾವುದೋ ಒಂದು ಕ್ರಾಪಲ್ಲೂ ನಮಗೆ ಲಾಸ್ ಆದರೂ ಕೂಡ ಇನ್ನೊಂದು ಕ್ರಾಪ್ ನಮ್ಮ ಕೈ ಹಿಡೀಲಿಕ್ಕೆ ಸಾಧ್ಯತೆ ಇರ್ತದೆ. ಹೌದು ಸರ್, ಹಂಗಾಗಿ 3 ವೆರೈಟಿ ಮಾಡಿವಿ ಸರ್. ನಾವು ನುಗ್ಗಿ ಹಚ್ಕೊಂಡಿವಿ, ದ್ರಾಕ್ಷಿ ಇಟ್ಕೊಂಡಿವಿ, ಮೆಕ್ಕೆಜೋಳ ಬೆಳೆಸಿ, ಇನ್ನು ಬೇರೆ ಬೇರೆ ಕ್ರಾಪ್ ಮಾಡ್ಬೇಕಂತ ಮಾಡಿವಿ ಸರ್. ಇದರಲ್ಲಿದ್ದ ಒಂದಿಷ್ಟು ಅನುಕೂಲ ಆಗುತ್ತೆ ಬೇರೆ ಬೇರೆ ಮಾಡಲಿದ್ದ. ಪ್ರಭುರಾಜ್, ಈ 11 ಎಕರೆ ಜಮೀನಿನಲ್ಲಿ ನೀರಾವರಿ ಸೌಲಭ್ಯ ಯಾವ ರೀತಿ ಇದೆ ತಮಗೆ? ಸರ್ ನಮ್ಮದು ಒಂದು ಬೋರ್ವೆಲ್ ಇದೆ ಸರ್, 2.5 ಇಂಚ್ ನೀರಿದೆ, ಅದನ್ನು ಡ್ರಿಪ್ ಮುಖಾಂತರ ನಾವು ಎಲ್ಲದಕ್ಕೂ ಬಳಸ್ತೀವಿ ಸರ್ ನಾವು. ಅಂದರೆ ನಾವು ನೀರನ್ನ ಸದ್ಬಳಕೆ ಮಾಡೋದ್ರ ಜೊತೆಗೆ ಅದನ್ನು ಉಳಿತಾಯ ಮಾಡಲಿಕ್ಕೆ ಕೂಡ ಈ ಡ್ರಿಪ್ನಿಂದ ಸಾಧ್ಯ ಇದೆ ಅಂತೀರಿ ನೀವು. ಈ ಡ್ರಿಪ್ ಹಾಕೋಬೇಕು ಅಂಥೇಳಿ ನಿಮಗೆ ಯಾವಾಗ ಅನ್ನಿಸ್ತು, ಮತ್ತು ಯಾವ್ಯಾವ ರೀತಿಯ ಸರ್ಕಾರಿ ಸೌಲಭ್ಯಗಳು ನಿಮಗೆ ಸಿಕ್ಕುವು ಅಂತೀರಿ? ಸರ್ ನಾವು ತೋಟಗಾರಿಕೆಯಲ್ಲಿದ್ದ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್. ನಮ್ಗೆ 90% ಡ್ರಿಪ್ಪಿಗೆ ಸಬ್ಸಿಡಿ ಕೊಟ್ಟರು ಸರ್. ಅದರ ಮುಖಾಂತರ ನಾವು ತೋಟಗಾರಿಕೆಯಲ್ಲಿದ್ದ ಡ್ರಿಪ್ ಮಾಡ್ಕೊಂಡು ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡು ನಾವು ನೀರು ಉಳಿಸ್ಕೊಂಡು ಬಂದಿವಿ ಸರ್. ಈ ಲಭ್ಯ ಇರೋ 2.5 ಇಂಚ್ ನೀರು ಈ ಡ್ರಿಪ್ ಇರಿಗೇಷನ್ ಪದ್ಧತಿಯಿಂದ ನೀವು ಬಳಸ್ತಾ ಇರೋದ್ರಿಂದ ನೀರು ಸಾಕಷ್ಟು ಆಗ್ತದೆ ನಿಮ್ಮ ಎಲ್ಲ ಜಮೀನಿಗೆ? ಹಾಂ, ನೀರು ಸಾಕಷ್ಟು ಆಗುತ್ತೆ ಸರ್. 2.5 ಇಂಚ್ ನೀರು ಜಗ ಆಗುತ್ತೆ ಸರ್. 7 ತಾಸು ಕರೆಂಟ್ ಸರ್. 1.5 ತಾಸು ಒಂದೊಂದು ಎಕರೆಗೆ ಬಿಟ್ರೂ ದಿನ 3 ದಿನಕ್ಕೊಮ್ಮೆ ಎಲ್ಲ ಕವರ್ ಆಗುತ್ತೆ ಸರ್. ಹೀಗಾಗಿ ನಿಮಗೆ ಅಷ್ಟು ಕಷ್ಟದಾಯಕ ಅನ್ನಿಸ್ತಾ ಇಲ್ಲ, ಕೃಷಿ ಚಟುವಟಿಕೆ ಏನಿದೆ ಈ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಇರೋದ್ರಿಂದ ನೀರು ಸ್ವಲ್ಪನೇ ಇದ್ರೂ ಅದನ್ನು ಸಮರ್ಪಕವಾಗಿ ತಾವು ಬಳಸ್ತಾ ಇರೋದ್ರಿಂದ, ಅದರ ಜೊತೆಗೆ ನುಗ್ಗೆ ಬೆಳೆ ನಿಮ್ಮ ಕೈ ಹಿಡಿಯೋದ್ರಿಂದ ನಿಮಗೆ ಇದ್ರ ಬಗ್ಗೆ ಸಂತೃಪ್ತಿ ಅದ, ಮತ್ತು ಮುಂದೆ ಏನಾದರೂ ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಇದೆಯೋ ಹಾಗೆ? ಹೌದು ಸರ್, ನಾವು ಡ್ರಿಪ್ಪಿಲ್ಲಿದ್ದ ಆರಾಮೈತೆ ಸರ್. ನೀರು ಕಟ್ಟೋದಂಕರ ಆರಾಮೈತ್ರಿ ಸರ್. ಡ್ರಿಪ್ ಮಾಡಿದ್ದ ಒಂದಿಟ್ಟು ಅನುಕೂಲ. ಇನ್ನೊಂದು ಈ 2.5 ಇಂಚ್ನಾಗ ಇನ್ನೊಂದು 1 ಎಕ್ಟರ್ ಏನಾರ ಮಾಡೋಕ್ಕೆ ಸಾಧ್ಯ ಐತಿ ಸರ್. ಹರಿ ನೀರಿಗೆ ಆದ್ರೆ ಏನೂ ಸಾಧ್ಯ ಆಗಲ್ಲ. ಈ ಕರೆಂಟಿಗೆ ಅದಕ್ಕೆ ಡ್ರಿಪ್ಲಿದ್ದಾನ ಇನ್ನೊಂದು ಎಕ್ಟರ್ ಏನಾರ ಮಾಡೋಕ್ಕೆ ಸಾಧ್ಯ ಐತಿ ಸರ್. ಏನಾದರೂ ಮಾಡಬೇಕಂದ್ರೆ ಯಾವ ಥರ ಯೋಜನೆ ಇಟ್ಕೊಂಡಿದ್ರಿ? ಈ ತೋಟಗಾರಿಕೆ ಬೆಳೆಗಳಲ್ಲೇ ಮತ್ತೆ ಬೇರೆ ಏನಾದರೂ ಬೆಳೆ ಮಾಡಬೇಕು ಅಂತ ಏನಿದೆಯೋ ಹಾಗೆ? ಅದೇ ಸರ್, ಈ ಸಲ ನೆಕ್ಸ್ಟ್ ದಾಳಂಬರಿ ಮಾಡ್ಬೇಕಂತ ಮಾಡಿವಿ ಸರ್. ನಾವು 1 ಎಕ್ಟರ್ ದಾಳಂಬರಿಲಿದ್ದ ಈ ನೀರಿಗೆ ದಾಳಂಬರಿ ಸತ್ಯ ಸಟ್ ಆಗುತ್ತೆ ಸರ್. ನಾವೆಲ್ಲ ಮಣ್ಣು ಪರೀಕ್ಷೆ ಮಾಡಿರಿ, ನೀರು ಪರೀಕ್ಷೆ ಮಾಡಿರಿ, ಈ ನೆಕ್ಸ್ಟ್ ದಾಳಂಬರಿ ಮಾಡ್ಬೇಕಂತ ನಮ್ಮ ಅನುಭವಿ ಸರ್. ತುಂಬ ಸಂತೋಷ ಪ್ರಭುರಾಜ್. ನುಗ್ಗೆ ಬೆಳೆ ಬೇಸಾಯ ಶುರು ಮಾಡಿದ್ರಿ, ಅದರಿಂದ ನಿಮಗೆ ಸಿಕ್ಕ ಲಾಭ ಮತ್ತು ಅದರಿಂದ ನಿಮಗೆ ಸಿಕ್ಕ ಆತ್ಮವಿಶ್ವಾಸದಿಂದ ಈ ವರ್ಷ ದ್ರಾಕ್ಷಿ ಬೆಳೆ ಶುರು ಮಾಡಿದ್ರಿ, ಮುಂದೆ ದಾಳಿಂಬೆ ಕೂಡ ಮಾಡುವ ವಿಚಾರ ಇಟ್ಕೊಂಡಿದ್ರಿ. ಈ ಎಲ್ಲ ನಿಮ್ಮ ಯೋಜನೆಗಳಲ್ಲಿ ನಿಮಗೆ ಯಶ ಸಿಗಲಿ ಅಂತೇಳಿ ಹಾರೈಸ್ತೀವಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ನುಗ್ಗೆ ಬೇಸಾಯ ಕುರಿತು ಪ್ರಭುರಾಜ ಡಿ ಹಾಲಕೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ಕೃಷಿ ಗೀತೆ. ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ, ಜೀವನದಿ ಅನುಭವ ಮಾಡಿಕೊಳ್ಳರಾಗಿ, ಜೀವನದಿ ಅನುಭವ ಮಾಡಿಕೊಳ್ಳರಾಗಿ, ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು